ತೆಲಂಗಾಣ ಛತ್ತೀಸ್ಗಢ ಸರ್ಕಾರದೊಂದಿಗೆ ಚರ್ಚೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗೃಹಜ್ಯೋತಿ ಯೋಜನೆ ಅರ್ಜಿ ಸಲ್ಲಿಕೆ ಅವಧಿ ಜೂನ್ 18ಕ್ಕೆ ಮುಂದೂಡಿಕೆ. ಪಾವಗಡ ಸೋಲಾರ್ ಪಾರ್ಕ್ ವಿಸ್ತರಣೆಗೆ ಸರ್ಕಾರ ಸಿದ್ದ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂದು ವಿಶ್ವ ರಕ್ತದಾನಿಗಳ ದಿನ, ಹಲವೆಡೆ ಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಕಲಬುರಗಿಯ ಬಾನುಲಿ ಕೇಂದ್ರ. ಸಮಯ 6:50. ಕೃಷಿ ರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ನಮ್ಮ ಇವತ್ತಿನ ಕೃಷಿರಂಗದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ಆನಂತರ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮದ ಪ್ರಗತಿಪರ ಸಾವಯವ ಕೃಷಿಕರಾದ ಗುಂಡೇರಾಯ ಸಿದ್ದಣ್ಣ ಧೋಳಗೊಂಡ ಅವರೊಡನೆ ಸಂದರ್ಶನ ಕೇಳುವಿರಿ, ಮತ್ತು ಇಮಾಮ್ ಸಾಬ್, ರಾಜ ಸಾಬ್, ಭಟ್ ಕುರ್ಕಿ ಹಾಗೂ ಸಂಗಡಿಗರಿಂದ ಹಂತಿ ಪದ ಕೇಳ್ತೀರಿ. 7:15 ಸಿರಿತನದ ಸಿರಿಧಾನ್ಯಗಳು, ಪ್ರಾಯೋಜಕರು ನಬಾರ್ಡ್ ಬೆಂಗಳೂರು. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ನಿತ್ಯ ಮೇಘ ಸಂದೇಶ ಮೂಡಿಬರಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. सोलापूर जिल्ह्यातील NABH व NABL मान्यता प्राप्त एकमेव मल्टी सुपर स्पेशालिटी हॉस्पिटल, अत्याधुनिक उपचार, सर्वोत्कृष्ट आरोग्य सेवा, अश्विनी सहकारी रुग्णालय, उत्तर सदर बाजार, सोलापूर. फोन 02-17-231-9900. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಯಾದಗಿರಿ, ಬಳ್ಳಾರಿ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವ ಸಾಧ್ಯತೆಗಳು 10%, ಕೊಪ್ಪಳ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 30% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಮಣ್ಣಿನ ಮಗ. ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಕಲಬುರಗಿ ತಾಲೂಕು ಪಟ್ಟಣ ಗ್ರಾಮದ ಪ್ರಗತಿಪರ ಸಾವಯವ ಕೃಷಿಕರಾಗಿರುವಂತಹ ಗುಂಡೇರಾಯ ಸಿದ್ದಣ್ಣ ಧೂಳುಗೊಂಡ ಅವರು ನಮ್ಮ ಜೊತೆಗಿದ್ದಾರೆ. ಅವರು ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿ ವಿಜೇತರು. ಅವರ ಅನುಭವಗಳನ್ನು ನಾವೀಗ ಕೇಳೋಣ. ನಮಸ್ಕಾರ ಗುಂಡೇರಾಯ ಅವರ. ನಮಸ್ಕಾರ ಸರ್. ನನ್ನ ವಿದ್ಯಾರ್ಹತೆ ಎಸ್ ಎಸ್ ನಾನು ಮೊದಲನೇದು ಕೃಷಿ ಮಾಡಬೇಕನ್ನೋದೇ ನನ್ನ ಉದ್ದೇಶ ಇತ್ತು ಸರ್. ಯಾವ ರೀತಿ ಮಾಡಬೇಕಂದ್ರೆ ನಮಗೆ ಮೊದಲು ಕೃಷಿ ವಿಜ್ಞಾನ ಕೇಂದ್ರ ಪರಿಚಯ ಆಯಿತು, ನಂತರ ಗುಲ್ಬರ್ಗ ಆಕಾಶವಾಣಿ ಕೇಂದ್ರ, ಮತ್ತು ಕೃಷಿ ಇಲಾಖೆ, ತೋಟಗಾರಿಕೆ ಮತ್ತು ರೈತರ ತರಬೇತಿ ಕೇಂದ್ರ, ಇವೆಲ್ಲ ಸಂಪೂರ್ಣ ನಾನು ದಿನನಿತ್ಯ ಎಲ್ಲ ಕಡೆದು ಕೇಳಿದಾಗ ನನಗೊಂದು ಆಸಕ್ತಿ ಬಂತು ಸರ್. ಆಸಕ್ತಿ ಬಂದ್ಮೇಲೆ ನನ್ನ ಮೊದಲನೂ ಪರಿಸ್ಥಿತಿ ಗಂಭೀರ ಇತ್ತು. ಎಜುಕೇಶನ್ ಕಲಿಬೇಕಂದ್ರೆ ನನಗೆ ಪರಿಸ್ಥಿತಿ ಗಂಭೀರ ಇದ್ದೆ. ನಾನು ಒಕ್ಕಲ್ತನಕ್ಕೆ ಧುಮುಕಿದ್ರಿ ಸರ್. ಒಕ್ಕಲ್ತನ ಧುಮುಕೇಶನ್ ಮುಂದೆ ನಾನು ಕೆನರಾ ಬ್ಯಾಂಕಿನ ಲೋನ್ ತಗೊಂಡು ಬಾವಿ ಮಾಡಿ ಪೈಪ್ ಲೈನ್ ಮೋಟರ್ ಮಾಡಿ ಅದಕ್ಕಿಂತ ಮೊದಲೇ ಒಣ ಬೇಸಾಯದಾಗ ತೊಗರಿ ಜೋಳ ಸಜ್ಜಿ ಬೆಳೀತು. ಅದು ನಮಗೇನಷ್ಟು ಲಾಭ ಅನಿಸ್ಲಿಲ್ಲ. ಮುಂದೆ ಏನಾಯ್ತು, ನೀರಾವರಿ ಯಾಕೆ ಮಾಡಬಾರ್ದು, ಲೋನ್ ತಗೊಂಡು ನೀರಾವರಿ ಮಾಡಿ ಮುಂದೆಲ್ಲ ತೋಟಗಾರಿಕೆ ಬೆಳೆಗಳು ಬೆಳಕೋತ ಉಳ್ಳಾಗಡ್ಡಿ ಮೆಣಸಿನಕಾಯಿ ಇವೆಲ್ಲ ಬೆಳೆದೂ ನಮಗಿನ್ನ ತೃಪ್ತಿ ಅನಿಸ್ಲಿಲ್ಲ. ಇನ್ನು ಲಾಭದಾಯಕ ಬೆಳೆ ಏನು ಮಾಡಬೇಕಪ್ಪ ಅಂದ್ರೆ, ನಾವು ಒಂದ್ಸಾರಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿಯಾದಾಗ ಒಬ್ಬರು ಸರ್ ಭೇಟಿಯಾದರು, ನೀನು ರೇಷ್ಮೆ ಮಾಡಿಕೊಂಡಪ್ಪ ಅದ್ರ ಚಲೋ ಅದ ಅಂತಂದು ಹೇಳಿದಾಗ ನಾವು ಎಲ್ಲ ಬೆಳೆಗೆ ಬಿಟ್ಟು ರೇಷ್ಮೆಗೆ ಧುಮುಕಿದೇವ್ರಿ ಸರ್. ರೇಷ್ಮೆ ಧುಮುಕಿದ ಮೇಲೆ ರೇಷ್ಮೆ ಹಚ್ಚಿದೆವು. ರೇಷ್ಮೆ ಹಚ್ಚಿದ ಮೇಲೆ ಅದ್ರದ್ದು ಮೊಟ್ಟ ಮೊದಲು ಹಚ್ಚಾಗ ಸ್ವಲ್ಪ ಏನು ತ್ರಾಸ ಅನಸ್ತಾರ ಸರ್. ಆನಂತರ ಒಂದ್ ಸಾರಿ ರೊಕ್ಕ ಬತ್ತು ಅಂದ್ರೆ ನಮ್ಮ ಹೊಲದಾಗ ಬಂಗಾರದ ಗಣಿ ದೊರೆಯುವಂತ ಒಂದು ರೇಷ್ಮೆ ಇಲಾಖೆದಾಗ ಸಿಗ್ತಾರ ಸರ್. ಭರೋಸೆ ಹೆಂಗ್ ಹುಟ್ಟಂದ್ರೆ, ನಾವು ರೇಷ್ಮೆದೊಳಗೆ ಇಲ್ಲಿ ಮೊದಲೇನು ಒಕ್ಕಲ್ತನ ಮಾಡಿದೆವು, ಈಗ ಏನು ಒಕ್ಕಲ್ತನ ಅದ, ಈಗ ಯಾವ ರೀತಿ ಅಂತ ಅಂದ್ರೆ ನಮ್ಮ ಹೊಲದಾಗ ಒಂದು ಬಂಗಾರದ ಗಣಿ ಇದ್ದಪ್ಲಿ ಸರ್. ಈಗ ಗಣಿ ಹೆಂಗದ ಹಂಗ ನಮ್ಮ ಹೊಲದಾಗ ಬಂಗಾರ ರೊಕ್ಕ ಇದ್ದಪ್ಲಿ. ರೇಷ್ಮೆ ಬೆಳಿ ಫಸ್ಟ್ ವರ್ಷ ಎರಡು ಬೆಳೆ ಆತಾರ ಸರ್. ಎರಡು ಬೆಳೆ ಆಯ್ತಂದ್ರೆ ಅಷ್ಟೇನು ಹಂಗ ಲಾಭ ಅನಿಸಲ್ಲ ಸರ್. ನಾವ್ ಎಷ್ಟು ಖರ್ಚು ಮಾಡ್ತೀವಿ ಅದ್ರ ಡಬಲ್ ರೊಕ್ಕ ಬರ್ತಾರ ಸರ್. ಆಮೇಲೆ ನಂತರ ಎರಡನೇ ವರ್ಷಿಗೆ ಪ್ರತಿ ವರ್ಷ ಐದು ಬೆಳೆ ಬರ್ತದೆ ಸರ್. ಒಂದೊಂದು ಬೆಳೆಗೆ 200-250 ಮೊಟ್ಟಿ ಮೇಯಿಸಿದೆವು ಅಂದ್ರೆ ಅದ್ರದ್ದು ಯಾವ ಥರಪ್ಪ ಅಂದ್ರೆ ಹೇಳಲಾರದಷ್ಟು ರೊಕ್ಕ ಸರ್. ನಮ್ಗೆ ಆಸೆನೇ ಇದ್ದಿಲ್ಲಪ್ಪ ಅಂದ್ರೆ 60-65 ತನ ದುಡ್ಡು ಬರ್ತದೆ ಸರ್. ಅಂದ್ರೆ ಆ ರೇಷ್ಮೆದು ಹಂಗದಾರ ಸರ್. ಆ ರೇಷ್ಮೆ ಮಾಡೋ ವಿಧಾನ ಯಾವ ಥರಪ್ಪ ಅಂದ್ರೆ, ಫಸ್ಟ್ ನಾವು ಮೊಟ್ಟೆ ತರಿಸಿ ಮಾಡಿದೆವು ಅಂದ್ರೆ ಒಂದು ತಿಂಗಳ ಬೇಕಾಗ್ತದೆ ಸರ್ ಕಾಲಾವಧಿ. ಈಗ ಮೊದಲ 2-3 ವರ್ಷ ಮೊಟ್ಟೆ ತರಿಸಿ ನಾವೇ ಮೊಟ್ಟೆ ಸಾಕಾಣಿಕೆ ಮಾಡಿಕೊಂಡೇ ನಾವೇ ಬೆಳೀತೇವ್ರಿ ಸರ್. ನಮಗೀಗ ಇತ್ತಿತ್ತಲಾಗಿ ಏನ್ ಮಾಡಿದ್ರು, ನಮ್ಮಲ್ಲೇ ಗುಲ್ಬರ್ಗ ನಂದಿಕೂರ್ ಸರ್ ಹತ್ತಿರ ರೇಷ್ಮೆ ಇಲಾಖೆದ್ರೆ ಅವರೇ ಚಾಕಿ ಸೆಂಟರ್ ಮಾಡ್ರು. ಅವರು 1 ವರ್ಷ ನಿರಂತರವಾಗಿ ಸಪ್ಲೈ ಮಾಡ್ರಿ ಸರ್. ಸಪ್ಲೈ ಮಾಡಿದ ಮೇಲೆ ನಮಗೆ ಅರ್ಧ ಖರ್ಚು ಕಡಿಮೆ ಆಯ್ತು, ನಮ್ಮ ಅರ್ಧ ಪರಿಶ್ರಮನು ಕಡಿಮೆ ಆಯ್ತು. ಹೀಗೆ ಮಾಡ್ಕೋತ ಅವರು 1 ವರ್ಷ ನಮಗೆ ಸಪ್ಲೈ ಮಾಡ್ರಿ ಸರ್. ಮುಂದೆ ಅವರು ಬಿಟ್ಟ ಮೇಲೆ ಮತ್ತೆ ನಾವೇನ್ ಮಾಡಿದೆವು, ಈಗ ಲಿಂಗಸೂರದಾಗ ಮಲ್ಲೇಶ್ಗೌಡ್ರ ಅಂತಾರೆ ಅವರು ಚಾಕಿ ಸೆಂಟರ್ ಮಾಡಿದಾಗ ನಾವು ಅವ್ರಿಗೆ ಅಕೌಂಟಿಗೆ ದುಡ್ಡು ಹಾಕ್ತೀವಿ. ನಮ್ಮ ದುಡ್ಡು ಹಾಕಿದ ಮೇಲೆ ಮುಂದೆ ನಮಗೆ ಸರದಿ ಪ್ರಕಾರ ಅವರು ನಮ್ಮ ಹೊಲಕ್ಕೆ ತಂದು ಹುಳಾನೇ ಚಾಕಿ ಸಾಕಾಣಿಕೆ ತಂದು ಮಾಡ್ತಾರೆ ಸರ್. ಚಾಕಿ ಸಾಕಾಣಿಕೆ ಮಾಡ್ರಿ ಅಂದ್ರೆ ನಮ್ಗೆ ಅವರು ಫಸ್ಟ್ ಸೆಕೆಂಡ್ ಅವರೇ ಜ್ವರ ಪಾಸ್ ಮಾಡಿಕೊಡ್ತಾರೆ. ನಂತರ ನಾವು ನಮ್ಮಲ್ಲಿ 3-4 ಜ್ವರ ಪಾಸ್ ನಾವು ಮಾಡ್ಕೋತೇವೆ. ಮಾಡ್ಕೊಂಡ ಮೇಲೆ ನಮ್ಮಲ್ಲಿ ಏನಾಗಿರ್ತದೆ, 20-22 ದಿವಸಕ್ಕೆ ನಮ್ಗೆ ಹಣ ಬರ್ತದೆ ಸರ್ ಮಾರಾಟ ಮಾಡಕ್ಕೆ. ನಾವು ರಾಮನಗರಕ್ಕೆ ಹೋಯ್ತೇವೆ. ರಾಮನಗರಕ್ಕೆ ಮಾರ್ಕೊಂಡು ಬಂದೇವು ಅಂದ್ರೆ ನಾವು ಪ್ರತಿ ಸಲ 200-250 ಮೊಟ್ಟೆ ಮೇಯಿಸಿದೆವು ಅಂದ್ರೆ ನಮಗೆ 68,000 ರೂಪಾಯಿ ದುಡ್ಡು ಬರುತ್ತೆ. ಇದರಲ್ಲಿ ಖರ್ಚು ಏನಪ್ಪ ಅಂದ್ರೆ, ನಾವು ಮೊಟ್ಟೆಗೆ 1,000 ರೂಪಾಯಿ ಕಟ್ತೇವೆ 100 ಮೊಟ್ಟೆಗೆ, 200 ಮೊಟ್ಟೆ ಬಂದು 2,000. ಅವ್ರ ಟ್ರಾನ್ಸ್ಪೋರ್ಟ್ ಅಷ್ಟು ಖರ್ಚಪ್ಪ ಅಂದ್ರೆ ಒಂದು 600 ರೂಪಾಯಿ ತಗೋತಾರೆ. 2,600, 2,700 ಹಿಂಗೆ ಒಟ್ಟು ಒಂದು 3,000 ರೂಪಾಯಿ ಖರ್ಚು ಬರ್ತಾರೆ ಸರ್. 3,000 ಖರ್ಚು ಬಂತು ಅಂದ್ರೆ ಅದಕ್ಕೆ ನಾವು ಮತ್ತೆ ಇನ್ನು ಸುಣ್ಣ ಆಮೇಲೆ ಇನ್ನು ದಿನನಿತ್ಯ ಕೆಲಸ ಹಿಡ್ಕೊಂಡು ಒಟ್ಟು ನಮಗೆ ಮಾರ್ಕೆಟ್ ಹೋಗೋದು, ಅದು ಮೊಟ್ಟೆ ಬಂದಾಗ ಬಿಡಿಸೋದು, ಈ ತರ ಒಟ್ಟೊಂದು 7,000 ರೂಪಾಯಿ ಖರ್ಚು ಆಗ್ತದೆ ಸರ್ ಮಾರ್ಕೆಟ್ ಹೋಗೋದನ್ನ. ನಮ್ಗೆ ಇಷ್ಟೆಲ್ಲ ಖರ್ಚು ಹೋಗಿ ಕೇಸಿಂದ್ರೆ ನಮಗೆ 65-70 ದುಡ್ಡು ಬರ್ತದೆ ಸರ್ ಒಂದ್ ಎಕರೆ ಸರ್. ಆಯ್ತು, ಈ ತರ ಹಿಂಗೆ ಮಾಡ್ಕೋತ ಬಂದಾಗ ನಮಗೊಂದು ರೇಷ್ಮೆ ಬೆಳಿ ಹಣದ ಹೊಳೆ ಅಂತ ನಮ್ಗೆ ಸಂಪೂರ್ಣ ಭರವಸೆ ಆಗಿದೆ ಸರ್. ಈಗ ಚಾಕಿ ಸೆಂಟರ್ಲಿಂದ ಅನುಕೂಲ ಆಗಿದೆ. ಈಗ ಮತ್ತೆ ನಾವು ಹಿಂಗೆ ಮಾಡ್ಕೋತ ಮತ್ತೆ ಈಗ 1 ವರ್ಷ ಈ ವರ್ಷ ಮತ್ತೆ 1 ಎಕರೆ ಹೆಚ್ಚಿಗೆ ಮಾಡಿದ್ರು ಸರ್. ಇಂಥ ಬರಗಾಲ ಪರಿಸ್ಥಿತಿ ನಮಗೆ ನೀರು ಕಡಿಮೆ ಅದ ಅಂದ್ರೂ ಈ ವರ್ಷ 3 ಬೆಳೆ ಮಾಡಿದ್ರು ಸರ್. 1 ಎಕರೆದಾಗ 3 ಬೆಳೆ ಮಾಡಿದೆ ಅಂದ್ರೆ ನಮ್ಗೆ 3ರೇ ಬೆಳೆದಾಗ 240,000 ರೂಪಾಯಿ ನಿವ್ವಳ ಲಾಭ ಆಗಿದೆ ಸರ್. ಮತ್ತೆ ನೀರಿನ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡಿರಿ? ನೀರಿನ ವ್ಯವಸ್ಥೆ ಅಂದ್ರೆ ಸರ್, ನಮಗೆ ನೀರು ಕಡಿಮೆ ಆಗೋಣ, ಈ ವರ್ಷ ಏನ್ ಮಾಡಿದೇವ್ ಸರ್ ನಾವ್ಯಾಕೆ ಹೊಂಡ ಮಾಡಬಾರದು ಅಂತ ಹೇಳಿ ನಾವೇ ಸ್ವಂತ ದುಡ್ಡಲಿಂದ ಒಂದು ದೊಡ್ಡ ಹೊಂಡ ಮಾಡಿದೇವ್ ಸರ್. ಉದ್ದ 200 ಫೀಟ್, ಅಗಲ 150 ಫೀಟ್, ಆಳ 38 ಫೀಟ್ ಮಾಡಿದೇವು. ಒಮ್ಮೆ ನೀರು ತುಂಬಿತು ಅಂದ್ರೆ ಅದು ನಮಗ ದಿನಾಲು 3 ಗಂಟೆ ಚಾಲು ಮಾಡ್ರೆ 6 ತಿಂಗಳು ನಮ್ಮ ಹೊಲಕ್ಕೆ ಆಗಂತ ನೀರು ಅದರೊಳಗೆ ಸ್ಟಾಕ್ ಬೆಳಿತಾರೆ ಸರ್. ಸಣ್ಣ ಕೆರೆಯೇ ನಿಮ್ಮ ಹೊಲದೊಳಗೆ ಮಾಡಿರಿ? ಹಾ, ನಮ್ಮ ಹೊಲದಾಗೆ ಕೆರೆನೇ ಮಾಡಿದ್ದೀವಿ ಸರ್. ಬಾಜು ಒಂದು ನಮ್ಮ ಹೊಲದಂದೇ ಹಳ್ಳ ಹೋಗ್ತಾರೆ ಸರ್. ಹಳ್ಳಕ್ಕೆ ಒಂದು 8 ಇಂಚಿನ ಪೈಪ್ ಒಂದು ಕುಂದಿರಿಸಿದ್ರು ಸರ್. ಅದರಂದು ಬಂದು 50% ನೀರು ಅದರಂದು ತುಂಬುತ್ತಾರೆ. ಇನ್ನು ಕಂಬಿ ಇತ್ತು ಅಂದ್ರೆ ನಮ್ಮ ಹೊಲದಂದ್ ನಾವೇ ನಮ್ಮ ಬಾವಿ ಮುಖಾಂತರ ನೀರು ತುಂಬಿಕೊಳ್ತಾರೆ. ಬಿದ್ದಂತಹ ಮಳೆ ನೀರು ಎಲ್ಲಿ ತಪ್ಪಿಸ್ಕೊಂಡು ಹೋಗಂಗಿಲ್ಲ, ಸೀದಾ ನೇರವಾಗಿ 8 ಇಂಚಿನ ಪೈಪಿನ ಮುಖಾಂತರ ನಮ್ಮ ಹೊಂಡಕ್ಕೆ ಬರ್ತಾರೆ. ಆತರ ಒಂದು ಪೈಪ್ ಲೈನ್ ಮಾಡಿದಾರೆ ಸರ್, ಕ್ವಾಲ್ ಮಾಡಿದೆವು. ಅಲ್ಲಿಗೆ ಅದ್ರದ್ದೇನು ಅರ್ಧ ಮಟ್ಟ ಬರ್ತದೆ, ಅರ್ಧ ಮಟ್ಟ ಬಂದ್ಮೇಲೆ ನಮ್ದು ಬಾವಿಲಿಂದ ಮತ್ತೆ ನಾವು ತುಂಬಿಕೊಳ್ತಾರೆ ಸರ್. ಅಂದ್ರೆ ನಿಮಗೆ ನೀರು ಎಲ್ಲಿಯೂ ಕಡಿಮೆ ಬೀಳಂಗಿಲ್ಲ? ಎಲ್ಲಿ ಕಡಿಮೆ ಬೀಳಲ್ಲ ಸರ್, ಈಗ ನಾವು ಕಡಿಮೆ ಬೀಳಕತ್ರನೆ ಈ ತರ ಸಾಧನೆ ಮಾಡಿದೀವಿ ಸರ್. ಎಲ್ಲರ ಮುಖಾಂತರ ಎಲ್ಲರ ಸದಸ್ಯನ ತಗೊಂಡು ಆಕಾಶವಾಣಿ, ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಇಲಾಖೆ ಎಲ್ಲರಿಗೆ ಭೇಟಿಯಾಗಿ ಇವರು ಉಪಯೋಗ ತಗೊಂಡ್ಕೊಂಡೆ ನಾವು ಹೊಂಡ ಯಾಕೆ ಮಾಡಬಾರ್ದು ಮಾಡೀನಿ ಸರ್. ಇಷ್ಟು ದೊಡ್ಡ ಹೊಂಡ ಮಾಡಿರಲ್ಲ, ಇದನ್ನ ಹೆಂಗ್ ಮಾಡಿದ್ರಿ? ಇದ್ರ ಖರ್ಚು ಎಷ್ಟು ಬಂತು ಸ್ವಲ್ಪ ಹೇಳಬಹುದು? ಹೊಂಡದ ಖರ್ಚು ನೋಡಿ ಸರ್, ನಾವು ಯಾರ ಬಳಿ ಏನು ತಗೊಂಡಿಲ್ಲ ಸರ್, ನಾವು ಸ್ವಂತನೇ ಖರ್ಚು ಮಾಡಿದೀವಿ ಸರ್. ಇದ್ರಾಗೇನ ಒಂದು ಪಾತ್ರ ಏನಪ್ಪ ಅಂದ್ರೆ, ನಮ್ಮ ಸಂಬಂಧಿಕರು ಮೇಲು ಮಣ್ಣ ಕಪ್ಪು ಮಣ್ಣ ಅವ್ರು ಹೊಡ್ಕೊಂಡು ಇದು ಅವ್ರು ಖರ್ಚು ಕೊಟ್ಟರು ಸರ್. ಕೆಳಗಂದೆ ಹಿಟಾಚಿ ಹಚ್ಚಿ ನಾವು ಖರ್ಚು ಮಾಡಿದ್ವಿ ಸರ್. ಒಟ್ಟು ಇದ್ರಲ್ಲಿ ವೆಚ್ಚಪ್ಪ ಅಂದ್ರೆ 375 ಸರ್ ಒಟ್ಟು ಖರ್ಚು ಬಂದ್ರು ಸರ್. ನಮ್ಮ ಸಂಬಂಧಿಕರು ಒಂದು ಅರ್ಧ ಕೊಟ್ರೆ, ಅರ್ಧಕ್ಕಿಂತ ಕಮ್ಮಿ ನಾವು ಹಾಕಿದ್ದೇವೆ ಸರ್. ಇದ್ರದ್ದು ನಮಗೊಂದು ಲಾಭ ಆಗಿದೆ ಸರ್. ಇದರಿಂದಾಗಿ ನಿರಂತರವಾಗಿ ನೀರು ನಿಲ್ಲುವಂತಹ ವ್ಯವಸ್ಥೆ ನಿಮ್ಮಲ್ಲಿ ಅದ? ಈಗ ನಿರಂತರವಾಗಿ ನೀರು ನಿಲ್ಲಕ್ಕೊಂದು ಸಹಕಾರ ಆಗಿದೆ ಸರ್. ಈ ನೀರಿನಿಂದ ನೀವು ರೇಷ್ಮೆ ಕೃಷಿಯನ್ನ ಈಗ ಮಾಡ್ತಾ ಇದ್ರಿ, ಅದರ ಜೊತೆಗೆ ಮತ್ತ ಏನೇನು ಯೋಜನೆಗಳಾವ ನಿಮಗೆ? ನಮಗೆ ಯೋಜನೆಗಳು ಸರ್, ಈಗ ದೊಡ್ಡ ಹೊಂಡ ಮಾಡಿದ ಉದ್ದೇಶ ಏನಪ್ಪ ಅಂದ್ರೆ, ನಮಗೆ ನೀರು ಕಡಿಮೆ ಬಿದ್ದಾಗ ನೀರು ಉಪಯೋಗ ಮಾಡ್ಕೋಕ. ಈಗ ಮುಂದಿನ ನಮ್ಮ ಗುರಿ ಏನದಪ್ಪ ಅದರೊಳಗೆ ಮೀನು ಸಾಕಾಣಿಕೆ ಮಾಡಬೇಕು, ನಮ್ಮ ದೊಡ್ಡ ಗುರಿ ಇದೆ. ಈಗ ನಾವು ಏನಾಗಿದೆ ಸರ್, ರೇಷ್ಮೆದಾಗ 4 ಲಕ್ಷಕ್ಕೆ ಬಂದು ಮುಟ್ಟಿದೇವ್ರಿ. ಇನ್ನು ಮುಂದೆ ನಾವು ಮೀನನ್ನು ಒಂದು 2-3 ಲಕ್ಷ ತೆಗಿಬೇಕು, ಅದಕ್ಕ ನಮಗೊಂದು ಸಹಕಾರ ಮಾಡ್ಯಾರಿ. ಬರ್ತದ ತಂದಾಗ ನಾವು ಮೀನಕ್ಕೆ ಹೋಗಲಿಕ್ಕೆ ರೆಡಿ ಮಾಡಿದೇವ್ರಿ ಸರ್. ಇಲ್ಲಿ ಮತ್ತೆ ಇದ್ರ ಜೊತೆಗೆ ನಾವು ತೋಟದಾಗ ನೋಡಿ ಸರ್, ಎರೆಹುಳ ಮಾಡ್ಕೊಂಡಿದೇವ್ರಿ, ಹೈನುಗಾರಿಕೆ ಮಾಡ್ಕೊಂಡಿದೀವ್ರಿ. ಹೈನುಗಾರಿಕೆ ಮಾಡಿದ ಅಂದ್ರೆ ನಾವು ಹಾಲು ಮಾರಲ್ಲ ಸರ್, ಹಾಲು ಮನೆಗೆ ಉಪಯೋಗಿಸ್ತೇವ್ರಿ, ಕರುಗಳು ಬೆಳೆಸ್ತೇವ್ರಿ. ಬಂದು ಅದ್ರದ್ದೇನು ಸಗಣಿ ಅದರ ಕರುಗಳು ಮಾತ್ರ ನಾವು ಜೋಪಾನ ಮಾಡಕತ್ತೇವೆ ಸರ್. ಗುಂಡೇರಾಯರೇ, ತಮಗೆ ಕೃಷಿ ಪಂಡಿತ ಪ್ರಶಸ್ತಿಯನ್ನ ನೀಡಲಾಗಿದೆ ಕಳೆದ ವರ್ಷ. ಹೌದು ಸರ್. ಯಾವ ಸಾಧನೆಗಾಗಿ ತಮಗೆ ಈ ಪ್ರಶಸ್ತಿ ಬಂತು ಅಂತೀರಿ? ಯಾವ ಸಾಧನೆಗಂದ್ರೆ ಸರ್, ನಾ ಮೊದಲು ಹಿಡಿದು ಕೃಷಿನೇ ನನ್ನ ಬದುಕು, ಇದು ಕೃಷಿಲಿಂದೇ ನಮ್ಮ ಜೀವನ, ನಮ್ಮ ದೇಶ ನಮ್ಮ ಜನ ಪ್ರಾಣ ಮಾನಗನ ತೀರಿಸುವೇ ಭೂಮಿ ತಾಯಿರೋಣ ಅಂತ ಒಂದು ಪಣ ತೊಟ್ಟಿದ್ದಾರೆ ಸರ್. ಇದೆಲ್ಲ ಸಾಧನೆ ಮಾಡಿದಾಗ ನನ್ನ ಕೃಷಿ ಇಲಾಖೆದವರು ಎಲ್ಲ ಪರಿಚಯ ಆಯ್ತು. ಪರಿಚಯ ಆದ್ಮೇಲೆ ಈ ತರ ಎರೆಹುಳ ಮಾಡಂದ್ರು, ಹೈನುಗಾರಿಕೆ ಮಾಡಂದ್ರು, ರೇಷ್ಮೆ ಇಂಥವೆಲ್ಲ ಮಾಡಿದಾಗ ನಾವೆಲ್ಲ ಸ್ವತಃ ಸ್ವಾವಲಂಬಿಯಾಗಿ ದುಡಿತೇವೆ, ಗಂಡ ಮತ್ತು ಹೆಂಡತಿ ನಮ್ಮ ಮಕ್ಕಳು. ನಾವೆಲ್ಲರೂ ಸ್ವಂತ ದುಡಿದಾಗ ನಮ್ಮಲ್ಲಿ ಪ್ರಾತ್ಯಕ್ಷಿಕೆ ಈ ತರ ಎಲ್ಲ ಮಾಡೋ ಸಾಧನೆ ಅಂದ್ರು. ನೀವೆಲ್ಲ ಈ ತರ ಮಾಡಬೇಕಾದ್ರೆ ಹೊಂಡ ಇರಬೇಕು, ಹೈನುಗಾರಿಕೆ ಇರಬೇಕು, ಎರೆಹುಳ ಇರಬೇಕು, ಸಾವಯವ ಕೃಷಿ ಇರಬೇಕು, ಬಾವಿ ಮತ್ತು ಸುತ್ತ ಗಿಡಗಳು ಇರಬೇಕು, ಆಮೇಲೆ ಜೀವಾಮೃತ ತಯಾರು ಮಾಡಬೇಕು ನೀವೇ, ಅಜೋಲ ಜೈವಿಕ ಜೀರ್ಣ ಕ್ರಿಯಾ ಘಟಕ, ಕಾಂಪೋಸ್ಟ್ ಗುಂಡಿ, ನೀವು ಸ್ವಂತ ಆರ್ಗ್ಯಾನಿಕ್ ಗೊಬ್ಬರಗಳು, ಸುತ್ತ ಹುಲ್ಲು ಇರಬೇಕು, ಗಿಡಗಳು ಇರಬೇಕು, ಹಿಂಗೆಲ್ಲ ಹೇಳಿದಾಗ ನಾವೆಲ್ಲ ಇವು ಮೊದಲು ಹಿಡಿದು ಸಾಧನೆ ಮಾಡ್ಕೋತು. ಒಂದು ಒಂದು ಒಮ್ಮೆಲೆ ಮಾಡಿದಲ್ರಿ, ಕನಿಷ್ಠ ನಾವು ಇಲ್ಲಿ ತನಕ ಮಾಡಬೇಕಾದ್ರೆ ಒಂದು 20 ವರ್ಷ ಹೋಗಿದೆ ಸರ್. ಎಲ್ಲರೂ ಸಹಕಾರ ಆಗ್ಯದ ಇದಕ್ಕಂದ್ರೆ, ದುಡಿಯಕ್ಕೆ ನಾವು ಶ್ರಮ ಪಟ್ಟಿದೇವ್ರಿ, ಎಲ್ಲರೂ ನಮಗೊಂದು ಆಶೀರ್ವಾದ ಮಾಡಿದಾಗ ನಮಗೆ ಕೃಷಿ ಪಂಡಿತ ದೊರೆತ ಸರ್. ಈಗ ನೋಡ್ರಿ, ಸಾಕಷ್ಟು ವರ್ಷಗಳಿಂದ ನೀವು ಕೃಷಿ ಒಳಗೆ ತೊಡಕೊಂಡಿದ್ದೀರಿ, ಈಗೇನು ನೀವು ನಿಮ್ಮ ಹೊಲವನ್ನ ತಯಾರು ಮಾಡಿರಿ, ಅದನ್ನ ನೋಡೋದಕ್ಕೆ ಬರುವಂತಹ ರೈತರಿರ್ತಾರೆ, ಅದ್ರ ಜೊತೆಗೆ ಇನ್ನೂ ಆಸಕ್ತಿಯಿಂದ ಕೇಳುವಂತಹ ರೈತರು, ಕಲಿಯಬೇಕು ಅನ್ನುವಂತಹ ರೈತರು ಬಂದಿರ್ತಾರ, ಅಂತ ರೈತರಿಗೆ ತಾವೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದೀರಿ ಸರ್? ನಾ ಯಾರ ಯಾಕೆ ಬರಲ್ಲ, ನನಗೆ ಬಂದ್ರೆ ನನ್ನ ರೈತ ದೇವರುಗಳು ಅಂತ ಹೇಳ್ಕೊತೀನಿ ಸರ್. ಪ್ರತಿಯೊಬ್ಬರು ಯಾರ ಯಾಕೆ ಬರಲ್ಲ ಅವ್ರಿಗೆ ನಾ ಸಂದರ್ಶನ ಮೊದಲು ನಾ ಕೊಡ್ತೀನಿ ಸರ್. ಹಿಂಗ್ ಮಾಡ್ರಿ, ಇದು ರೈತನ ಬದುಕ ಹೆಂಗದಪ್ಪ ಅಂದ್ರೆ ಸ್ವಾವಲಂಬಿ ಬದುಕದ, ಇದ್ರಾಗ ಏನೂ ಇಲ್ಲ ತನ್ಬೇಡ್ರಿ, ಇದು ನಮ್ಮ ಹೊಲ ಅಂದ್ರೆ ಬಂಗಾರ ಹೊಲ ಇದ್ದಪ್ಪಲೆ, ಇದು ನಾವು ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ ಅದ. ನೀವು ಮಾಡಿದ್ರಿ ಅಂದ್ರೆ ನಿಮ್ಗೆ ಒಟ್ಟ ಕೈ ಹೊಲ ಒತ್ತು ಬಿಡಲ್ಲ. ಇನ್ನ ಎಲ್ಲರೂ ಸಾಲಗಾರರು ಏನ್ರೀ, ನಾವು ಸಾಲ ಕೊಟ್ಟಿದ್ದು ಮುಳುಗಿಸ್ತಾರ, ಆದ್ರೆ ನಮ್ಮ ಭೂಮಿ ತಾಯಿ ಮುಳುಗಿಸಲ್ಲ. ಭೂಮಿ ತಾಯಿ ಹೆಂಗಳಪ್ಪ ಅಂದ್ರೆ 10 ವರ್ಷಿನ ಕೂಲಿ, 1 ವರ್ಷಿನ ಮೂಲಿ ಅತ್ತ. ನೀವು 1 ವರ್ಷ ಮಳೆ ವಿಕೋಪದಿಂದ ಹಾನಿ ಒಂದು ಲಾಸ್ ಅನಿಸ್ ಎರಡನೇ ವರ್ಷಿಗೆ ನಿಮ್ಗೆ ಡಬಲ್ ಕೊಡ್ತಾಳ ಭೂಮಿ. ಆ ತರ ನಮಗೆ ಆ ಭೂಮಿನೇ ನಮ್ಮ ಶ್ರದ್ಧಾ, ಭೂಮಿನೇ ನಮ್ಮ ತಾಯಿ ಅಂತ ನಾವು ನಂಬಿಕೊಂಡು ಬಂದೆ, ಎಂದೆಂದು ನಮ್ಮ ಭೂಮಿ ನಮಗೆ ಬಿಟ್ಟಿಲ್ಲ. ತಮ್ಮ ಜಮೀನು ಬಹಳಷ್ಟು ಕಡಿಮೆ ಅದ, ಸುಮಾರು 3.5 ಎಕರೆ ಪ್ರದೇಶದೊಳಗೆ ತಾವು ಕೃಷಿಯನ್ನು ಮಾಡ್ತಾ ಇದ್ದೀರಿ. ಇಷ್ಟು ಜಮೀನು ತಮಗೆ ಸಾಕನಿಸ್ತದ ಅಥವಾ ಇನ್ನು ಹೆಚ್ಚಿಗೆ ಜಮೀನು ಇದ್ರೆ ಚಲೋ ಅನಿಸ್ತದ ಸರ್? ನಮಗೆ ಎಲ್ಲ ನಮ್ಮ ಆಶೆ ಮುಗಿದ್ರಿ. ಈಗೇನ್ ಮಾಡಬೇಕು, ರೇಷ್ಮೆ ಮಾಡಿದೆವು, ಹೈನುಗಾರಿಕೆ ಮಾಡಿದೆವು, ಎರೆಹುಳ ಮಾಡಿದೆವು, 1 ಎಕರೆ ಸಪೋಟ ಮಾಡಿದೆವು, ಎಲ್ಲ ಮಾಡಿದ ಲಾಭ ಆಗ್ಯದ. ಈಗ ಮುಂದೆ ನಮ್ದು ಏನಿಲ್ಲ ಸರ್, ಇನ್ನೊಂದು 3-4 ಅಥವಾ 5 ಎಕರೆ ಎದಕ ಬರ್ಲಾರ ಬಂಜಾರ್ ಜಮೀನು ಖರೀದಿ ಮಾಡಬೇಕಾಗಿದೆ. ಎಂದಾಗ್ತದ ಗೊತ್ತಿಲ್ಲ, ಬಂಜರ್ ಜಮೀನ್ ಖರೀದಿ ಮಾಡಿದೇವ ಅಂದ್ರೆ ಅಲ್ಲಿ ಹಣ್ಣಿನ ಗಿಡಗಳು ಬೆಳೆದಾವ. ಒಟ್ಟು ಹಣ್ಣಿನ ಗಿಡ ಬೆಳೆದು ಅಲ್ಲಿಂದೇ ಟ್ರಾನ್ಸ್ಪೋರ್ಟ್ ಎಲ್ಲಿ ಬೇಕಲ್ಲ ಅಲ್ಲಿದೇ ಕೂತು ಕಳಿಸಂತ ವ್ಯವಸ್ಥ ಮುಂದೆ ನಮ್ ಗುರಿ ಇದಾರೆ ಸರ್. ಆ ದೇವ್ರು ಏನು ಕೊಡ್ತಾನ, ಭೂಮಿ ತಾಯಿ ಏನ್ ಆಶೀರ್ವಾದ ಮಾಡ್ತಾಳು, ಮುಂದಿದ್ದೆ ಆ ಭೂಮಿಗೆ ಬಿಟ್ಟು ಕೊಟ್ಟಿ. ಪ್ರತಿಯೊಬ್ಬ ಪುರುಷನ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ ಹೇಳ್ತಾರೆ. ತಾವ್ ಹೇಳಿದ್ರಿ ತಮ್ಮ ಶ್ರೀಮತಿಯವರು ಕೂಡ ಸಾಕಷ್ಟು ಸಹಕಾರ ಕೊಡ್ತಾ ಇದಾರೆ ತಮಗೆ ಅಂತೇಳಿ. ಈ ಹೊಲದ ಕೆಲಸದೊಳಗ, ಮನಿ ಕೆಲಸದೊಳಗ ನೀವ್ ಹೆಚ್ಚು ಕೆಲಸ ಮಾಡ್ತೀರೋ, ನಿಮ್ ಮನೆಯವ್ರು ಹೆಚ್ಚು ಕೆಲಸ ಮಾಡ್ತಾರ ಸರ್? ಎಲ್ಲಕ್ಕಿಂತ ಮನಿದ ನಡು ಗಂಬ ಅಂದ್ರೆ ಹೆಂಡತಿ ಸರ್, ಆಕಿನೇ ಮೇನ್ ಫೌಂಡರ್ ಇರ್ತಾಳೆ ಸರ್. ನಾವು ಅಚಾನಕ್ ನಾವ್ ಯಾಕಡೆ ಹೋದ್ರೆ ಮೇನ್ ಅವರೇ ಇರ್ತಾರೆ. ಅದಕ್ಕೆ ನಾವು ಅವರು ಎಲ್ಲರೂ ಕಲ್ತೆ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಾವು ಪೂರಾ ಶ್ರದ್ಧಾಲಿಂದ ದುಡಿತೇವೆ ಸರ್. ಒಟ್ಟಿನಲ್ಲಿ ಎಲ್ಲರೂ ನಾವು ಹೆಂಗಪ್ಪ ಅಂದ್ರೆ ಶ್ರಮಜೀವಿಗಳು, ಸ್ವಾವಲಂಬಿ ಬದುಕು ನಡೆಸ್ತಾ ಇದೀವಿ ಸರ್. ಎಲ್ಲರೂ ಕಲ್ತೇರಿ ಸರ್, ನನ್ನ ಗುರಿ ಇದಾರೆ ಸರ್. ರೈತ ಸ್ವಾವಲಂಬಿ ಆಗಬೇಕು, ಮತ್ತವರಿಗೆ ಭಿಕ್ಷೆ ಬೇಡಬಾರ್ದು. ರೈತ ತನ್ನ ಬದುಕು ತಾನೇ ಸ್ವಾವಲಂಬಿ ಮಾಡ್ಕೋಬೇಕಾದ್ರೆ ರೇಷ್ಮೆ ಮಾಡಬೇಕು, ಇನ್ನಿತರ ಉಪಕಸಬು ಹೈನುಗಾರಿಕೆ ಮಾಡಬಹುದು, ಜೇನು ಸಾಕಾಣಿಕೆ ಮಾಡಬಹುದು, ಮೀನು ಸಾಕಾಣಿಕೆ ಮಾಡಬಹುದು. ಇವೆಲ್ಲ ನಮ್ಮ ಹೊಲದಾಗೇ ಬರ್ರಿ ಸರ್. ಇಷ್ಟೆಲ್ಲ ಮಾಡಿದ್ಮೇಲೆ ನನಗೆ ಕುರಿ ಒಂದು ಯಾಕೆ ಸಾಕಬಾರದು ಅಂತ ಒಂದು ಆಸಕ್ತಿ ಆಯ್ತು. ಕುರಿ ಸಾಕಿನಿ. ಇದಕ್ಕೆ ನನಗೆ ಮುರೇಕೋ ದೇಶದವರು 45,000 ರೂಪಾಯಿ ಕೊಟ್ಟರು, ಓಶಿಪಿ ಕಂಪನಿಯವರು. ಇನ್ನು ನಾನು ಹೆಚ್ಚಿಗೆ ಹಾಕಿ ಮತ್ತೆ ಒಟ್ಟು ಟೋಟಲ್ 65,000 ರೂಪಾಯಿ ಕುರಿ ತಂದಿನಿ ಸರ್. ಇದ್ರಾಗಿ ಈಗ ಮೊದಲು 11 ಕುರಿ ಇದ್ದು ಈಗ 21 ಕುರಿ ಆಗ್ಯಾವ ಸರ್. ಈಗ 65,000 ಕೊಟ್ಟು ತಂದಿನಿ ಅಂದ್ರೆ ಈಗ ಡಬಲ್ ಆಗ್ಯದ ಸರ್ ನನಗೆ ಕುರಿಲಿಂದ. ಅದಕ್ಕೆ ನಾ ಇನ್ನ ಹೆಚ್ಚಿಗೆ ಕುರಿನೇ ಮಾಡ್ಬೇಕನ್ನೋದ. ಮುಂದೆ ಇನ್ನು ನಾನು ಹೆಣ್ಣು ಕುರಿಗಳು ಸಾಕೋದಿಲ್ಲ ಸರ್, ಗಂಡು ಕುರಿನೇ ಸಾಕಬೇಕಂತ ಒಂದು ಆಸಕ್ತಿ ಆಗಿದೆ ಸರ್. ಗಂಡು ಕುರಿ ಯಾಕೆ ಸಾಕಬೇಕಂದ್ರೆ ಸರ್, ಅವು ಮಲಿ ಬಿಟ್ಟ ಮೇಲೆ 2,000-2,500 ರೂಪಾಯಿ ಸಿಗ್ತಾರೆ ಸರ್. ಒಂದು 5 ಅಥವಾ 6 ತಿಂಗಳು ಮೈಸೂರು 5,000-6,000 ರೂಪಾಯಿ ಹೋಗ್ತಾವ. ನಾವು ಹಾಕಿದ ಗಂಟೆ ಡಬಲ್ ಬರ್ತಾವ ಮುಂದೆ ಸರ್. ಆ ತರ ಮಳೆಗಾಲದಾಗ 4-5 ತಿಂಗಳು ಫ್ರೀ ಇರ್ತೇವೆ ಸರ್. ಅವು ಮಾಡೋ ಪದ್ಧತಿ ಅಂದ್ರೆ ಅಕ್ಟೋಬರ್ಲಿಂದ ಖರೀದಿ ತರದ್ರು, ಮುಂದೆ ಮೇದೊಳಗೆ ಮಾರ್ಬಿಡೋದು ಸರ್. ಆ ತರ ಲಾಭ ಮಾಡ್ಕೋಬೇಕು ನನ್ನ ಮುಂದಿನ ಉದ್ದೇಶ. ಮನುಷ್ಯಾಗ ಅತಿ ಹೆಚ್ಚಿಗೆ ಬದುಕಬೇಕಂದ್ರೆ ಹೆಚ್ಚಿಗೆ ಆಸೆ ಮಾಡೋದಿಲ್ಲ. ನಮ್ಮ ಇರೋದೇ 3 ಎಕರೆ 27 ಗುಂಟೆಗೆ. ನಾವು ಗುರಿ ಏನದಪ್ಪ ಅಂದ್ರೆ ಈಗ ನಾವು 4-5 ಲಕ್ಷ ಬಂದಿದ್ದಾರೆ ಸರ್. ಇನ್ನು ಒಂದು ವರ್ಷದಾಗ ನಾವು 12 ಲಕ್ಷ ತೆಗಿಲಿಕ್ಕೆ ಗ್ಯಾರಂಟಿ ಸಾಧ್ಯನೇ ಇದಾರೆ ಸರ್. ಸಾಧನೆಗೆ ಅಸಾಧ್ಯವಾದ ಯಾವುದಿಲ್ಲ, ಸಾಧಿಸುವ ಛಲ ನಂಬಲ್ಬೇಕು. ಇಷ್ಟೆಲ್ಲ ಮಾಡಬೇಕಾದ್ರೆ ನಮ್ಮ ತವರು ಮನೆಗಳು ಮೇನ್ ಅವರ್ ಸರ್. ತವರು ಮನೆ ಮೇನ್ ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಇಲಾಖೆ, ತೋಟಗಾರಿಕೆ, ಆಕಾಶವಾಣಿ, ರೈತರ ತರಬೇತಿ ಕೇಂದ್ರ, ರೇಷ್ಮೆ ಇಲಾಖೆ, ತೋಟಗಾರಿಕೆ. ಇವೆಲ್ಲ ನಮ್ಮ ಗುರುಗಳು ಹಿಂದೆ ಬೆನ್ನತ್ತಾರಂದ್ರೆ ನಾವು ಎಂದೂ ಬಡತನಿಲ್ಲ, ನಮ್ಮ ಭೂಮಿ ನಮ್ಗೆ ಎಂದೂ ಕೈಬಿಡಲ್ಲ ಅಂತ ಹೇಳಿ ಮುಂದೆ ನಮ್ಮಂಗೆ ಎಲ್ಲಾ ರೈತರು ಆಗಲಿ ಅಂತ ಎಲ್ಲರಿಗೂ ನನ್ನ ಶುಭ ಹಾರೈಕೆಗಳು. ಕೇಳುವರೆ, ಗುಂಡೇರಾಯ್ ಧೂಳುಗೊಂಡ್ ಅವರನ್ನ ಸಂಪರ್ಕ ಮಾಡಬೇಕು, ಅವರ ಅನುಭವಗಳನ್ನ ಪ್ರತ್ಯಕ್ಷವಾಗಿ ಅವರಿಂದ ಕೇಳಬೇಕು ಅನ್ನೋರಿಗೆ ಇಲ್ಲಿ ಅವರ ನಂಬರ್ ಅದ, ಬರ್ಕೊಳ್ಬಹುದು. 9481635527 ಫೋನ್ ನಂಬರ್ ಇನ್ನೊಮ್ಮೆ 9481635527. ಒಳ್ಳೇದು ಗುಂಡೇರಾಯ ಧೂಳುಗೊಂಡವರೇ, ಇಲ್ಲಿ ತನಕ ನಮ್ಮ ನಾಡಿನ ಎಲ್ಲ ಕೇಳುಗರ ಜೊತೆಗೆ ನಿಮ್ಮ ವೈವಿಧ್ಯಮಯವಾದ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮದ ಪ್ರಗತಿಪರ ಸಾವಯವ ಕೃಷಿಕರಾದ ಗುಂಡೇರಾಯ ಸಿದ್ದಣ್ಣ ಧೋಳಗೊಂಡ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೋಳಿ. ಈಗ ಇಮಾಮ್ ಸಾಬ್, ರಾಜಾ ಸಾಬ್ ವಡ್ಕುರ್ಕಿ ಹಾಗೂ ಸಂಘಟಕರಿಂದ ಒಂದು ಹಂತಿ ಪದ ಕೇಳೋಣ. ಹಂದಿ ಹಾಕಿ ಕಾನ ಬಳ ಕೋರವ ಕರೆಗ ಮೂವತ್ತೈದರು ಬಂದ ತನಿ ಮೋರದ ಸುತ್ತ ಕಾನ ಅಳ ಕೋರ ಗಡಿ ಹಾಕಿ ಒಳ ಕೋರ ಹಂದಿ ಹಾಕಿ ಕಾನ ಬಳ ಕೋರ ಹಂದಿ ಹಾಕಿ ಕಾನ ಬಳ ಕೋರವ ಕಲಿಗ ಮೂವತ್ತೈದರು ಬಂದ ತನಿ ಮೋರದ ಸುತ್ತ ಕಾಣ ಅಳ ಕೋರ ಹೆಂಡಿ ಹಾಕಿ ಒಳ ಕೋರ ಹೆಂಡಿ ಹಾಕಿ ಕಾಣ ಬಳ ಕೋರ ಬಡ್ಡೆ ಬಾಲಕ ಮಾಡಿ ಗರೆಯ ಮುಂದಕ ಮಾಡಿ ಎಂಡಿಗೆ ಯಾರ ಬಿಗದಾರ ಬಡ್ಡೆ ಬಾಲಕ ಮಾಡಿ ಗರಿಯ ಮುಂದಕ ಮಾಡಿ ಎಂಡಿಗೆ ಯಾರ ಬಿಗದಾರು ಎಂಡಿಗೆ ಯಾರ ಬಿಗದಾರು ನಾಂ ಬಸುವ ಎಂಡಿಗೆ ಸರಸೆ ಬರುತ್ತಾನ ಬಡ್ಡೆ ಬಾಲಕ ಮಾಡಿ ಗರಿಯ ಮುಂದಕ ಮಾಡಿ ಎಂಡಿಗೆ ಯಾರ ಬಿಗದಾರು ಎಂಡಿಗೆ ಯಾರ ಬಿಗದಾರು ನಾಂ ಬಸುವ ಎಂಡಿಗೆ ಸರಸೆ ಬರುತ್ತಾನ ಬಡ್ಡೆ ಬಾಲಕ ಮಾಡಿ ಗರಿಯ ಮುಂದಕ ಮಾಡಿ ಎಂಡಿಗೆ ಯಾರ ಬಿಗದಾರು ಜಾನ ನಿನ್ನಲದಾಗ ಏನೇನ ಸಾಮಾನ ಬಂಗಾರದ ಬಾಯಿಗಲ್ಲಿ ಸಿಂಗಾರದ ಅಂತಿಗನ್ನಿ ಮುಂಗಾರಿ ಮೇಟಿ ಕನದಾಗೋ ಜನ ನಿನ್ನಲದಾಗ ಏನಿನ ಸಾಮಾನ ಬಂಗಾರದ ಬಾಯಿಗಲ್ಲಿ ಸಿಂಗಾರದ ಅಂತಿಗನ್ನಿ ಮುಂಗಾರಿ ಮೇಟಿ ಕನದ ಮುಂಗಾರಿ ಮೇಟಿ ಕನದಾಗ ಹಾಕಿಕೊಂಡು ಮೋರ ಕಾಲಿನ ಮೆಟ್ಟು ಮುರಗಿಯ ನೀಸೆಳ್ಳು ಮೋತಿನ ತಟ್ಟಿ ಕನದಾಗೋ ಜಾನ ನಿನ್ನಲದಾಗ ಏನೇನ ಸಾಮಾನ ಬಂಗಾರದ ಬೈಕಲ್ಲಿ ಸಿಂಗಾರದ ಹಂತಿಗನ್ನಿ ಮುಂಗಾರಿ ಮೇಟಿ ಕನದಾಗೋ ಮುಂಗಾರಿ ಮೇಟಿ ಕನದಾಗ ಹಾಕಿಕೊಂಡು ಮೋರ ಕಾಲಿನ ಮೆಟ್ಟು ಮುರಗಿಯ ನೀಸೆಳ್ಳು ಮೋತಿನ ತಟ್ಟಿ ಕನದಾಗೋ ಜಾನ ನಿನ್ನಲದಾಗ ಏನೇನ ಸಾಮಾನ ಬಂಗಾರದ ಬೈಕಲ್ಲಿ ಸಿಂಗಾರದ ಹಂತಿಗಣ್ಣಿ ಮುಂಗಾರಿ ಮೇಟಿ ಕನದಾಗೋ ಹಂತಿಗೆ ನಮ ಶರಣ ಶಂಕರ ಗಂಡಗೋ ಶರಣ ಏಕೋ ಬಾವಿಲ್ಲದ ದುಡಿಯುವನ ಹಂತಿಗೆ ನಮ ಶರಣ ಶಂಕರ ಗಂಡಗ ಶರಣ ಏಕೋ ಬಾವಿಲ್ಲದ ದುಡಿಯವನು ಏಕೋ ಬಾವಿಲ್ಲದ ದೊಡೆಯುವನಂಬಸುವನ್ನಗ ನಾಲ್ಕು ಪಾದಕ ನಮ ಶರಣ ಹಂತೆಗೆ ನಮ ಶರಣ ಶಂಕರ ಗಂಡಗ ಶರಣ ಏಕೋ ಬಾವಿಲ್ಲದ ದುಡಿಯವನು ಏಕೋ ಬಾವಿಲ್ಲದ ದೊಡೆಯುವನಂಬಸುವನ್ನಗ ನಾಲ್ಕು ಪಾದಕ ನಮ ಶರಣ ಹಂತೆಗೆ ನಮ ಶರಣ ಶಂಕರ ಗಂಡಗ ಶರಣ ಏಕೋ ಬಾವಿಲ್ಲದ ದುಡಿಯವನು ಬಸವಣ್ಣ ನಿನ ಪಾದ ಹಸನಾಗಿ ತೊಳದೇವ ಮೀಸಲ ಜಡಿಯ ಹಿಡದೇವ ಬಸವಣ್ಣ ನಿನ ಪಾದ ಹಸನಾಗಿ ತೊಳದೇವ ಮೀಸಲ ಜಡಿಯ ಹಿಡದೇವ ಮೀಸಲ ಜಡಿಯ ಹಿಡದೇವ ನಮ್ಮ ಬಸವಣ್ಣಗ ಹಸರ ಗಲ್ಲಿ ಪಾವಲು ಸೇವ ಬಸವಣ್ಣ ನಿನ ಪಾದ ಹಸನಾಗಿ ತೊಳದೇವ ಮೀಸಲ ಜಡಿಯ ಹಿಡದೇವ ಮೀಸಲ ಜಡಿಯ ಹಿಡದೇವ ನಮ್ಮ ಬಸವಣ್ಣಗ ಹಸರ ಗಲ್ಲಿ ಪಾವಲಸೇವ ಬಸವಣ್ಣ ನಿನ ಪಾದ ಹಸನಾಗಿ ತೊಳದೇವ ಮೀಸಲ ಜಡಿಯ ಹಿಡದೇವ ಮೊದಲ ಮಾದೇವರಂತೆ ಸಕಲ ಸಾದೇವರಂತೆ ಸಾದೇವರಂತೆ ಸಾಗಾಯೋ ಮೊದಲ ಮಾದೇವರಂತೆ ಸಕಲ ಸಾದೇವರಂತೆ ಸಾದೇವರಂತೆ ಸಾಗಾಯೋ ಸಾದೇವರಂತೆ ಸಾಗಗೆ ನಮ್ಮೂರ ವಾಕ್ಕಲಿಗನ ರಾಶಿ ಹುಲಸಾಯೋ ಸಕಲ ಮಾದೇವರಂತೆ ಸಕಲ ಸಾದೇವರಂತೆ ಸಾದೇವರಂತೆ ಸಾಗಯೋ ಸಾದೇವರಂತೆ ಸಾಗಗೆ ನಮ್ಮೂರ ವಾಕ್ಕಲಿಗನ ರಾಶಿ ಮೊದಲ ಮಾದೇವರಂತೆ ಸಕಲ ಸಾದೇವರಂತೆ

ಅಷ್ಟಾಗ ನೋಡ್ ಬರ್ತಾರ. ಬೇಸ್ ಹಿಡ್ಕಂದ್ರ ಜಾಸ್ತಿ ಬರ್ತ್ರಿ, ಸ್ವಲ್ಪ ಆಟ್ರಾಗ ಮೂರ್ನಾಕ್ ಬರಂಗ್ ಹಿಡ್ಕಂದ್ ಹಾಕ್ಬಿಡ್ತು ಸರ್. ಬೀಜ ಎಷ್ಟು ಆಳಕ್ಕೆ ಹೋಗೋದಿಲ್ಲ, ಮ್ಯಾಲೆ ಹಾಕ್ತಿರ್ಬೇಕು. ಇಲ್ಲ ಸರ್, ಮ್ಯಾಲೆ ಹಾಕ್ತು ಸರ್, ಒಂದು 5-6 ದಿವಸದಾಗ ಮಳಕೆ ಬಂದ್ಬಿಡ್ತು ಸರ್. ಹಸಿ ಮಣ್ಣು ಏನೋ ಹಸಿ ಇರುತ್ತ ತೇವಾಂಶ ಭೂಮಿಯಲ್ಲಿ, ಅಥವಾ ಹಂಗೆ ಒಣ ಮಣ್ಣಲ್ಲಿ ಹಾಕಿಸ್ಬಿಡ್ತಾರ? ಒಣ ಮಣ್ಣಲ್ಲಿ ಹಾಕ್ತು ಸರ್. ಹಸಿ ಮಣ್ಣಲ್ಲಿ ಅಂದ್ರೆ ಮಳೆ ಆದ್ರೆ ಬಿತ್ತಿ ಬಿಡೋದು ಸರ್. ಬಿತ್ತಿದ್ರನ್ನ ಚೊಲೋ ಸರ್. ನಮ್ಗೆ ಅವಸರಕ್ಕೆ ಮಳೆ ಆದ ಕಾರಣ ನಾವು ಸ್ವಲ್ಪ ನೀರು ಇರೋದ್ರಿಂದ ಊರಿ ಬಿಡ್ತೀವಿ ಸರ್. ಈಗ ನೋಡ್ರಿ ಚಿದಾನಂದಪ್ಪ ಅವ್ರೆ, ನವಣೆ ಬೇಸಾಯವನ್ನ ಸುಮಾರು 7-8 ವರ್ಷದಿಂದ ತಾವು ಮಾಡ್ತಾ ಇದ್ದೀರಿ. 2-2 ಎಕರೆ 3-3 ಎಕರೆ ಪ್ರತಿ ವರ್ಷ ನವಣೆ ಬೇಸಾಯವನ್ನ. ಈಗ ಬಿತ್ತನೆ ಆಯ್ತು, ನಿಮ್ದೆಲ್ಲ ಚೆನ್ನಾಗಿ ಮೊಳಕೆ ಬಂತು ಅಂದ್ಮೇಲೆ ಮುಖ್ಯವಾಗಿ ಸಮಸ್ಯೆ ಬರೋದು ಈ ಕಳೆಗಳ ಸಮಸ್ಯೆ ಜಾಸ್ತಿ ಬರ್ತಾ ಇರತ್ತೆ ನವಣೆಯಲ್ಲಿ. ಹೌದು ಸರ್. ಹೇಗೆ ಮಾಡ್ತೀರಿ ಕಳೆಗಳದ್ದು ಸರ್? ನಾವು ಬಿತ್ತಿದ್ರೆ ಏನ್ ಕಳೆ ಬಹಳ ಬರಲ್ ಸರ್. ಊರ್ತಲ್ ಸರ್, ನೀರ್ ಬಿಟ್ಟಿರ್ತಲ್ಪ ಸರ್, ಫಸ್ಟ್ ಆ ಕಳೆಗೆ ಬೀಜದ ಕೂಡ ಕಸ ಬಂದ್ಬಿಡ್ತು ಸರ್. ಒಂದ್ ಕಸ ತೆಗಿಸ್ತವ್ರೆ, ಆಮೇಲೆ ಎಡೆಕುಂಟೆ ಹಾಕ್ತಾರೆ. ಮತ್ತೆ ಆಮೇಲೆ ಎಡೆಕುಂಟೆ ಹಾಕ್ಬಿಡ್ತು ಸರ್. ಎಷ್ಟ್ ಸಲ ಎಡೆಕುಂಟೆ ಹಾಕ್ತಿರಿ ಒಂದು ಬೆಳೆಯಲ್ಲಿ ಬರುವುದ್ರು? 2 ಸಲ ಹೊಡಿದ್ವಿ ಸರ್. ಎಷ್ಟು ದಿವಸಕ್ಕೆ ಮೊಳಕೆ ಆದ ಒಂದ್ 20-25 ದಿವಸದಾಗ ಒಂದ್ಸಲ ಹಾಕ್ತು ಸರ್. ಆಮೇಲೆ 1.5 ತಿಂಗಳಿಗೆ ಲಾಸ್ಟ್ ಹಾಕ್ಬಿಡ್ತು ಸರ್. ಎಡಿ ಹೊಡೆದ್ರಿಂದ ಇಳುವರಿ ಚಲೋ ಬರ್ತ ಸರ್. ಮೊದಲೇ ಎಡಿ ಹೊಡೆಯುವಾಗ ಗೊಬ್ಬರ ಕೊಟ್ಬಿಡ್ತೀರಿ? ಮೊದಲ ಎಡಿ ಹೊಡೆಯಾಗ DAP ಸ್ವಲ್ಪ ಹೀರೆ ಕಲಸಿ ಕೊಟ್ಬಿಡ್ತು ಸರ್. ಆಯ್ತು ಸರ್, ಅದ ಸರ್ ಹೇಳ್ಬಿಡ್ತು ಸರ್. ಏನು ನವಣೆ ಬೆಳೆಗೆ ನೀರ್ ಬಾಳ ಬೇಕಾಗಿರುತ್ತೆ, ಅಥವಾ 1-2 ನೀರಲ್ಲಿ ಬಂದ್ಬಿಡ್ತದ? ಊರಿದ್ರ ಸರ್ 3 ನೀರ ಸಾಕ್ ಸರ್. ಅಷ್ಟೇ ಸಾಕ್ ಸರ್. ಬಿತ್ತಿದ್ರ ಅವಾಗ 1 ನೀರ್ ಮಳೆ ಯಾವಾಗ ಕೈ ಕೊಟ್ರೆ ಸ್ವಲ್ಪ 1 ನೀರ್ ಹರಿಸಿದ್ರೆ ನಡೀತು ಸರ್. ನೀರ್ ಏನೈತಿ ಬಾಳ ಬೇಕಾಗಲ್ಲ ಸರ್ ಇದಕ್ಕೆ. ಇನ್ನು ನವಣೆಯಲ್ಲಿ ಮುಖ್ಯವಾಗಿ ಏನಾದ್ರು ನಿಮ್ಗೆ ಕೀಟಗಳು ಎಣ್ಣೆ ಹೊಡೆದು ಅಂತ ಮಾಡ್ತಾ ಇರ್ತೀರಿ? ಏನೂ ಇಲ್ಲ ಸರ್, ನಾವಂತೂ 3-4 ವರ್ಷ ಆಯ್ತು ಸರ್. ಏನೂ ಇಲ್ಲ ಸರ್, ಇದ್ರಿಗೆ ಏನ ಎಣ್ಣೆ ಸಿಂಪಡಿಸುವಂತ ವಿಷಯ ಏನಿಲ್ರಿ. ಖರ್ಚು ಅಂದ್ರೆ ಬಾಳ ಕಡಿಮೆ, ಏನು ಖರ್ಚಿಲ್ಲ ಇದಕ್ಕೆ. ಖರ್ಚಿಲ್ಲ ಸರ್. ಈಗ 1-2 ಎಕರೆ ಹಾಕ್ತೀನಿ ನವಣೆಯನ್ನು, ನಾವು ಎಷ್ಟು ಖರ್ಚು ಮಾಡ್ತೀರಿ 2 ಎಕರೆಗೆ? ಒಂದ್ 10,000 ರೂಪಾಯಿ ಖರ್ಚು ಆಗ್ಬೋದಿರತ್ತೆ 2 ಎಕರೆಗೆ ಬೆಳೆ ತಕ್ಕಬೇಕಂದ್ರೆ ಪೂರ್ಣ ರೀ. ಎಕರೆಗೆ ಒಂದ್ 5-6,000 ರೂಪಾಯಿ ಖರ್ಚು ಬಾಳ. 5-6,000 ರೂಪಾಯಿ ಖರ್ಚು ರೀ. ಹೇಗೆ ಇದು ನವಣೆ ಸುಮಾರು ನಿಮಗೆ 90 ದಿವಸ 100-110 ದಿವಸದಲ್ಲಿ ಬರ್ತದ ಬೆಳೆ? 3.5 ತಿಂಗಳು 3 ತಿಂಗಳು ಮೇಲ್ಪಟ್ಟು ಬಂದ್ಬಿಡ್ತಾರ ಸರ್. ಹೇಗ್ ಮಾಡ್ತೀರಿ ರಾಶಿ ಅದು ಮಾಡೋದು? ಇದನ್ನ ಒಂದ್ ದಿವಸ ಕಟ್ ಮಾಡಿ ಎಡಕ್ ಬಿಸಾಕಿರ್ತವ್ರೆ. ಹಂಗೆ ಕೈಯಿಂದ ಕೂಲಿ ಆಳ ಹಚ್ಚಿ ಕಟ್ ಮಾಡ್ತೀರಿ? ಹೌದು ಸರ್, ಕೂಲಿ ಆಳ ಹಚ್ಚಿ ಕಟ್ ಮಾಡಿಸ್ತು ಸರ್. ಆಮೇಲೆ ಒಂದ್ ದಿವಸ ಬಿಟ್ಟು ಮಾರನೇ ದಿನಕ್ಕ ನಾವು ಮಿರ್ಗ ಹಾಕಿಸ್ರಿ, ಗಾಡಿಲಿ ತುಳಿಸಿ ಕಣ ಮಾಡ್ಕೊಂಡ್ಬಿಡ್ತು ಸರ್. ತಾಡ್ಪಾಲನ್ನ ಹಾಸಿ ಗಾಡಿಲಿ ಟ್ಯಾಕ್ಟರ್ಲಿ ತುಳಿಸ್ತೀರಿ? ಹೌದು ಸರ್. ಎಲ್ಲಾ ಸ್ವಚ್ಛ ಆಗಿಬಿಡ್ತ? ಎಲ್ಲಾ ಸ್ವಚ್ಛ ಆಗಿಬಿಡುತ್ತೆ ಸರ್. ಯಾಕೆ ಇದ್ರಲ್ಲಿ ಮಷಿನ್ ಕಟಿಂಗ್ ಅದು ಏನು ಬಂದಿಲ್ವಾ? ಹೇಗೆ ಮಷಿನ್ ಕಟಿಂಗ್ ಆಯ್ತು ಸರ್? ಇದು ಇನ್ನ ಸೆಟ್ಟಿಂಗ್ ಆಗಿಲ್ಲ ಸರ್. ಹಂಗಾಗಿ ಕಾಳು ಓತಾವ್ ಅಂತೇಳಿ ಸರ್, ಸಣ್ಣ ಕಾಳಲ್ ಸರ್, ಕಾಳು ಓತಾವ್ ಅಂತೇಳಿ ಇನ್ನ ಯಾರು ಇದು ಮಾಡಿಲ್ಲ ಸರ್. ಹೇಗೆ ರಾಶಿ ಮಾಡಿದಾಗ ಮಣ್ಣು ಹಳ್ಳ ಕಲ್ಲು ಎಲ್ಲ ಮಿಶ್ರಣ ಆಗೋದಿಲ್ವಾ ಟ್ರ್ಯಾಕ್ಟರ್ ಇಂದ ಓಡಿಸಿ? ಇಲ್ಲ ಸರ್, ಅಡಿಲ್ ಬರಕ ಹಾಸಿರ್ತಲ್ ಸರ್, ಹಂಗಾಗಿ ಏನ್ ಮಿಶ್ರಣ ಆಗಿರಲ್ ಸರ್. ಕಟಿಂಗ್ ಮಾಡೋ ಹೊತ್ನಾಗನ ಬೇಸ್ ಕೊಯ್ದಿರ್ತಲ್ ಸರ್, ಅವಾಗ ಸ್ವಲ್ಪ ಬೇಸ್ ಕೊಯ್ಕೊಂಡ್ಬಿಟ್ರೆ ಆಯ್ತು ಸರ್. ಕಿತ್ತಿದ್ರ ಮಣ್ಣಾಗುತ್ತೆ ಸರ್. ನಾವು ಕೊಯ್ಲೋತ್ತರ ಮಾಡ್ತಲ್ ಸರ್, ಏನಾಗಲ್ಲ ಸರ್. ಅಂದ್ರೆ ನೀವು ಹುಲ್ಲನ್ನ ಕೊಯ್ಸಿ ಬಿಡ್ತೀರ ಅದನ್ನ? ಹೌದ್ ಸರ್, ಕೊಯ್ಸಿ ಬಿಡ್ತೀವಿ ಸರ್. ಈ ನೋಡಿ ಚಿದಾನಂದಪ್ಪ ಅವರೇ, ಕಾಳು ಒಂದ್ ಕಡೆ ಈಗ ಟ್ರ್ಯಾಕ್ಟರ್ ನ ಹಾಸಿ ಅದನ್ನ ತುಳಿಸಾಡಿದ ಮೇಲೆ ಕಾಳು ಹುಲ್ಲು ಎಲ್ಲಾ ಮಿಶ್ರಣ ಆಗಿಬಿಟ್ಟಿರುತ್ತೆ, ಯಾವ ರೀತಿ ಅದನ್ನ ಸಪರೇಟ್ ಮಾಡ್ಕೋತೀರಿ? ಹುಲ್ಲು ಜಾಡಿಸಿ ಇದು ಮಾಡ್ತಲ್ ಸರ್, ಮ್ಯಾಗ್ ಬಂದ್ಬಿಡ್ತಾರ ಸರ್ ಹುಲ್ಲು, ಕಾಳು ಅಡೆ ಕೋಯ್ಬಿಡ್ತಾರೆ. ಈ ತೆನೆ ಅಷ್ಟೇ ಸೋಸಿ ನೀವು ರಾಶಿ ಮಾಡ್ಕೊಳ್ಳಿಲ್ವಾ? ತೆನೆ ಅಷ್ಟೇ ತಪ್ಪು? ಇಲ್ಲ ಸರ್, ತೆನೆ ಅಷ್ಟ ತಕ್ಕನಕ್ ಬರಲ್ಲ ಸರ್. ಅದು ಹುಲ್ಲು ಸಮೇತವಾಗಿ ಹಾಕಿ ತುಳಿಸ್ಬಿಡ್ತೀರಿ? ಹೌದು ಸರ್. ಈಗ ತೆನೆ ಅಷ್ಟ ತಕ್ಕನಕ್ ಒಂದ್ ಮ್ಯಾಲ ಇರ್ತಾರ, ಒಂದ್ ಅಡಿ ಇರ್ತಾರ ತೆನೆ, ಹಂಗಾಗಿ ಹುಲ್ಲ ಕೋದ್ಬಿಡ್ತು ಸರ್. ಹುಲ್ಲ ಕೋದು ಟ್ರ್ಯಾಕ್ಟರ್ ನ ತುಳಿಸಾಡಿ ಬಿಡ್ತೀರಿ? ಹೌದು ಸರ್. ಆಮೇಲೆ ತೂರ್ತಾರ ಮತ್ತದನ್ನ ಮಷಿನ್? ತೂರ್ದು ಸರ್. ತೂರ್ ಬಿಡ್ತೀರಿ? ಹೋಗತ್ತಾ ಎಲ್ಲ ತೂರಿರೆ? ಹೋಗ್ಬಿಡುತ್ತೆ ಸರ್. ಮ್ಯಾಲಿದೆಲ್ಲ ಹುಲ್ ತಕ್ಕಂದ್ ಕಾಸಿ ತೂರ್ ಬಿಟ್ರೆ ಸರ್ ಹೋಗ್ಬಿಡ್ತ ಹಸನ ಆಗ್ಬಿಡ್ತಾರೆ. ದನಗಳಿಗೆ ಏನು ಸಿಗತ್ತಿದ್ರಿಂದ ಮೇವು ಹುಲ್ಲೆಲ್ಲ ಒಳ್ಳೆ ರೀತಿಯಿಂದ ದನಗಳು ತಿಂತಾವ ಹುಲ್ಲನ್ನ? ನವಣೆ ಒಟ್ಟ ಅಂತ ಹೇಳಿ ಸರ್, ಎತ್ತ ಇರ್ಲಾರ್ದಾರ ಕೊಡ್ತಿರ್ದಾರಲ್ರಿ, ಇದು ಬಂಗಾರ ಬೇಡಿಕೆ ಇರ್ತಾರ ಸರ್ ಇದಕ್ಕೆ. ಹೌದಾ? ಹೌದ್ ಸರ್. ನವಣೆ ಒಟ್ಟ ಅಂದ್ರ ಕೇಳ ತರ್ತಾರ ಸರ್. ನವಣೆ ಒಟ್ಟು ಇಷ್ಟಪಡ್ತಿಂತಾವೆ? ಹೌದೌದು ಸರ್, ಇಷ್ಟಪಡ್ತಿಂತಾವ್ರಿ ಸರ್. ಹುಲ್ಲನ್ನ ಏನು ಕಣಕಿ ಜೊತೆ ಮಿಶ್ರಣ ಮಾಡ್ತೀರ ಹುಲ್ಲನ್ನ? ಹೇಗ್ ಮಾಡ್ತೀರಿ? ಇಲ್ಲ ಸರ್, ನಾವು ಸಪರೇಟ್ ಸಪರೇಟ್ ಹಾಕ್ಬಿಡ್ತು ಸರ್. ಮಣಿ ಸಪರೇಟ್ ಸಪರೇಟ್ ಬೇರೆ ಬೇರೆ ಮಾಡಿರ್ದಲ್ ಸರ್, ಅದೊಂದ್ ಮೇವ್ ಅದೊಂದ್ ಮೇವ್ ಹಾಕ್ಬಿಡ್ತು ಸರ್. ದನಕ್ಕ ಚಲೋ ಸರ್. ಇದು ನವಣೆ ಹುಲ್ಲು ಮತ್ತು ಭತ್ತದ ಹುಲ್ಲು ನೋಡಿದ್ರೆ ಯಾವ್ದು ಚಲೋ ಅನ್ಸದ್ ನಿಮ್ಗೆ ದನಗಳಿಗೆ? ನವಣೆ ಹುಲ್ಲ ಚಲೋ ಸರ್. ಬಿರಿಸಿರುದಿಲ್ಲ, ಮೆತ್ತಗಿರ್ತ? ಈ ಮೆತ್ತಗಿರುತ್ತೆ, ಗಾಡಿ ತುಳಿಸಿ ಹಾಡ್ಬಿಟ್ಟಿರ್ತಲ್ ಸರ್, ಮೆತ್ತಗಿರುತ್ತೆ ಸರ್. ತಾವು 1 ಎಕರೆಗೆ 5-6,000 ರೂಪಾಯಿ ನವಣೆ ಖರ್ಚು ಬರುತ್ತೆ, 1 ಎಕರೆಗೆ ಎಷ್ಟು ಕ್ವಿಂಟಾಲ್ ಇಳುವರಿ ಅಂತ ಬರ್ಕೋತಾರ ನವಣೆ? 16-20 ಕ್ವಿಂಟಲ್ ತನ ಬೆಳೆದು ಸರ್ 1 ಎಕರೆ. ಕಡಿಮೆ ಅಂದ್ರೆ 16, ಚಲೋ ಅಂದ್ರೆ 20 ಕ್ವಿಂಟಲ್ ಬೆಳೆದು ಸರ್. ಅಂದ್ರೆ 20 ಕ್ವಿಂಟಲ್, 16 ಕ್ವಿಂಟಲ್ ಕಿಂತ ಕೆಳಗ್ ಬಂದಿಲ್ಲ ನಿಮ್ದು? ಬಂದಿಲ್ಲ ಸರ್, ಬಂದಿಲ್ಲ ಸರ್ ನಮ್ದು. ಹೇಗೆ ಮತ್ತೆ ಈಗ 2 ಎಕರೆ ಅಂದ್ರೆ 30-35 ಕ್ವಿಂಟಲ್ ನವಣೆ ಬರುತ್ತೆ ನಿಮ್ದು? ಏನ್ ಮಾಡ್ತೀರಿ ನವಣೆ ಬೆಳೆದ ಮೇಲೆ ಅದನ್ನ? ನಮ್ ಮಾರ್ಕೆಟ್ಗೆ ಸರ್ ನಾವೇನ ಮಿಲ್ಲಿಗೆ ಇದು ಮಾಡ್ಸಲ್ ಸರ್, ಮಾರ್ಕೆಟ್ಗೆ ಎಂಸಿಗೆ ಆಗ್ಬಿಡ್ತು ಸರ್. ಹೇಗೆ ರೇಟ್ ಅದು ಸಿಗ್ತಾ ಇದೆ ನಿಮಗೆ ವರ್ಷ ವರ್ಷ? 3,000 ಸಿಗುತ್ತ, 3,100, 3,200 ತರ ಮಾರಿವ್ ಸರ್. ಸರ್ ನಾವು ತವರ್ಗೇರಿ ಹೋಗ್ತೀವಿ ಸರ್. ತವರ್ಗೇರಿ? ಹೇಗೆ ನಿಮ್ಗೆ ಅಲ್ಲಿ ಒಳ್ಳೆ ಒಂದು ಬೇಡಿಕೆ ಇರತ್ತ, ಖರೀದಿದಾರ ಬಂದಿರ್ತಾರ? ಬಂದಿರ್ತಾರ ಸರ್, ನವಣಿಗೆ ಒಳ್ಳೆ ಬೇಡಿಕೆ ಐತಿ ಸರ್. ನವಣಿ ಯಾವ ಕಾರಣಕ್ಕ ನವಣಿ ನಿಂದ್ರಲ್ ಸರ್, ಪಟ್ಟಣ ವ್ಯಾಪಾರ ಆಗ್ಬಿಡ್ತು ಸರ್. ಆಗ್ಬಿಡ್ತದ? ಹೌದ್ ಸರ್. ನೀವು ಬೆಳೆದಂತವ್ರ ನವಣಿಯನ್ನು ನೀವು ಬಳಸೋದಿಲ್ವಾ? ಬಳಸ್ತೀವಿ ಸರ್, ನಾವು ಇತ್ತಾಗ ಇಲ್ಲಿ ಬಳಸೋದು ಬಹಳ ಕಡಿಮೆ ಇತ್ತು ಸರ್ ಅವಾಗೆಲ್ಲ. ಈಗೆಲ್ಲ ನವಣಿದು ಈಗ ಎರಡ್ ಮೂರು ವರ್ಷದಿಂದ ನವಣಿ ಕೇಳಿ ಕೇಳಿ ನಮ್ಮಲ್ಲಿ ಒಯ್ತಾರ ಸರ್, ಚೀಲ ಎರಡ್ ಚೀಲ ಮೂರ್ ಚೀಲಗಟ್ಲೆ ಒಯ್ತಾರ ಸರ್. ಬಂದು? ಹಾ, ಬಂದು ಒಯ್ತಾರ ಸರ್. ನಾವ್ ಇದ್ದಾಗ ಫೋನ್ ಮಾಡಿ ಕೇಳಿ ಒಯ್ತಾರ. ಈಗರ ಕೇಳ್ತಾರ ಸರ್, ಈಗ ನಮ್ ಕಡೆ ಇಲ್ಲರಿ, ಹಂಗಾಗಿ ನಾವು ಎಪಿಎಂಸಿಗೆ ಮಾರಿಬಿಡ್ದು ಸರ್. ಇಟ್ಕನಲ್ಲ, ಇಟ್ಕಂದ್ರ ನಮ್ ಕಡೆ ಸೇಲ್ ಆಗ್ಬಿಡ್ತು ಸರ್. ನಿಮ್ಮಲ್ಲಿ ಸೇಲ್ ಆಗ್ಬಿಡ್ತ? ಹೌದ್ ಸರ್, ಖರ್ಚಾಡಿಗೆ ಆಗ್ತಂತೇಳಿ ನಾವು ಎಪಿಎಂಸಿ ಮಾರಿಕೆ ಬಂದ್ಬಿಡ್ತು ಸರ್. ಈಗ ನವಣೆಯನ್ನ ನೀವು ಅಕ್ಕಿ ಮಾಡ್ಬೇಕಾದ್ರೆ ಹೇಗ್ ಮಾಡ್ತೀರಿ? ಮನೆಯಲ್ಲಿ ನೀವು ಬಳಸ್ಬೇಕಾದ್ರೆ ಗಿರಣಿಗೆ ಹಾಕಿ ಕೊಟ್ಟು ಬಿಡ್ತಾರ್ರಿ? ಹೇಗೆ ಚೆನ್ನಾಗಿ ಅಕ್ಕಿ ಹಾಕವ? ಹೌದ್ರಿ, ಚೆನ್ನಾಗಿ ಅಕ್ಕಿ ಹಾಕ್ಬಿಡ್ತಾವ್ರಿ. ಏನೇನ್ ಮಾಡ್ತೀರಿ ಅಕ್ಕಿಯಿಂದ ತಾವು? ಅಕ್ಕಿ ನವಣಿ ಅನ್ನ ಮಾಡ್ತವ್ರೆ, ನವಣಿ ಗಂಜಿ ಮಾಡ್ತಾರ್ರಿ. ನವಣಿ ಅನ್ನ ಚೊಲೋ ಅಂತೇಳಿ ಈಗೆಲ್ಲ ಅಕ್ಕಿ ಬಿಟ್ಟು ಬಿಟ್ಟವ್ರಿ. ಈಗ ನವಣೆ ಅನ್ನ ಊಟ ಮಾಡ್ತಾರೆ? ಹೌದು ಸರ್, ನವಣೆ ಅನ್ನ ಊಟ ಮಾಡುದು ಸರ್. ಬಹಳಷ್ಟು ಒಳ್ಳೇದು, ಹೊಟ್ಟೆ ತುಂಬತ ಹಸಿವೆ ಆಗೋದಿಲ್ಲ, ಬಹಳ ಚಲೋ ಅಂತ ಹೇಳ್ತಾರೆ, ಹೇಗ ಅನಿಸುತ್ತೆ ನಿಮ್ಗೆ? ಚಲೋ ಸರ್, ಇದನ್ನ ನವಣೆ ಅನ್ನ ಉಂಡ್ರೆ ಒಳ್ಳೆ ಒಂಥರ ಇದಿರ್ತ ಸರ್, ಯಾವ್ದು ಕೆಮಿಕಲ್ ಇರಲ್ಲ ಸರ್. ಹಂಗಾಗಿ ಯಾವ್ದು ರೋಗ ರುಜಿ ಏನು ಅಷ್ಟೇನ್ ಇದ ಅನ್ಸಲ್ರಿ. ನವಣೆಯಿಂದ ಮತ್ತೆ ನಿಮ್ಗೆ ನವಣೆ ಉಂಡೆಗಳನ್ನ ಮಾಡ್ತಾರಂತೆ, ನವಣೆ ಉಪ್ಪಿಟ್ಟು ಮಾಡ್ತಾರೆ, ನವಣೆ ಪಲಾವ್ ಮಾಡ್ತಾರಂತ, ಇವೆಲ್ಲ ನೀವು ಮಾಡ್ಕೊಳ್ಳೋದಿಲ್ವಾ? ಹಾ, ಮಾಡ್ದು ಸರ್. ಮಾಡ್ತೀರಿ? ಮಾಡ್ದು ಸರ್. ಹೇಗೆ ವಾರದಲ್ಲಿ ಒಂದ್ಸಲ ಎರಡ್ ಸಲ ಊಟ ಮಾಡ್ತಿರ್ತೀರಿ ನವಣೆಯನ್ನ? ನವಣೆ ಅನ್ನ ವಾರದಾಗ ಎರಡ್ ಮೂರ್ ಸಲ ನವಣೆ ಅನ್ನ ಮಾಡ್ದು ಸರ್. ಡೈಲಿ ನವಣೆ ಹಾಕೋದ್ರಿಂದ ನಾವು ನವಣೆ ಅನ್ನ ಮಾಡ್ದು ಸರ್. ಈಗ ನವಣೆಯನ್ನ ಹಾಕಿದಂತ ಹೊಲಕ್ಕೆ ಮತ್ತೆ ಬೇರೆ ಬೆಳೆ ಏನ್ ಹಾಕ್ತಿರ? ಅದಕ್ಕೆ ಹೈಬ್ರಿಡ್ ಜೋಳ ಹಾಕ್ತೀವಿ ಸರ್. ನವಣೆ ತಕ್ಕೊಂಡು? ನವಣೆ ತಕ್ಕೊಂಡು ಹೈಬ್ರಿಡ್ ಜೋಳ ಹಾಕ್ತೀವಿ ಸರ್. ಏನ್ ಅನಿಸ್ತದೆ, ನೀವು ಬಹಳಷ್ಟು ಅನುಭವ ಇರುವಂತ ರೈತರು, ನವಣೆ ಬೇಸಾಯದಲ್ಲಿ ನವಣೆಯನ್ನ ಹಾಕಿದಂತ ಹೊಲ ಬಹಳಷ್ಟು ಅದ್ರದ್ದು ಶಕ್ತಿ ಹೋಗ್ಬಿಡತ್ತ ಅಂತ ಹೇಳ್ತಾರೆ, ಇದು ಹೇಗೆ? ಇಲ್ಲ ಸರ್, ಶಕ್ತಿ ಹೋಗಲ್ಲ ಸರ್. ನವಣೆ ಹಾಕಿದೆಲ್ಲ ಕಾಲ್ಗಾಯ ಆಗತ್ರಿ, ನವಣೆ ಬುಡಿಸೋ ಬೇರುಗಳು ಎಲ್ಲ ಕೊಳತು ಸರ್, ಗೊಬ್ಬರ ಆಗ್ಬಿಡುತ್ತೆ ಸರ್, ಚೊಲೋ ಬರ್ತ್ರಿ. ಹೈಬ್ರಿಡ್ ಜೋಳ ಹಾಕಿದ್ರೆ ಅದು ಚೊಲೋ ಬರ್ತ್ರಿ, ಕಾಲ್ಗಾಯ ಆಗಿರ್ತಾರಲ್ಲ ಅಂತ. ಅದೇ ಸಣ್ಣ ಸಣ್ಣ ಬೇರುಗಳೆಲ್ಲ ಭೂಮಿಯಲ್ಲಿ ಬೇರ್ ಕೊಳತ್ ಬಿಡತ್ತಲ್ಲ ಅಷ್ಟು. ಹೌದ್ ಸರ್, ಹೊಲ ಕಾಲ್ಗಾಯ ಆಗಿರ್ತದೆ ಸರ್, ಹೊಲ ಇದಂತ ಏನಲ್ಲ ಸರ್, ಹೊಲ ಕಾಲ್ಗಾಯ ಆಗಿ ಬೆಳೆ ಚೊಲೋ ಬರ್ತ್ ಸರ್, ಮುಂದ್ ಬೆಳೆಗಿನ ಚಲೋ ಫಲವತ್ತು ಕೊಡ್ತು ಸರ್. ಏನ್ ಹೇಳ್ತೀರಿ ಚಿದಾನಂದಪ್ಪ ಅವ್ರೆ, ನವಣೆಯನ್ನ ಬೆಳೆಯುದು ಒಳ್ಳೇದಂತ ಹೇಳ್ತಾರೆ ನಮ್ಮ ರೈತರಿಗೆ, ಹೇಗೆ? ಏ, ಒಳ್ಳೇದು ಸರ್, ಇದು ಗೌರ್ಮೆಂಟ್ ಅನ್ನ ಇದು ಸವಲತ್ತು ಕೊಡ್ತಾರ ಸರ್. ಇದಕ್ಕನ ನವಣೆ ಬೆಳೆಯವರಿಗೆಲ್ಲ ಪ್ರೋತ್ಸಾಹ ಕೊಡ್ತಾ ಇದೆಲ್ಲ? ಪ್ರೋತ್ಸಾಹ ಕೊಡ್ತು ಸರ್. ನೀವ್ ಏನಾರ ತಗೊಂಡ್ರೆ ಪ್ರೋತ್ಸಾಹವನ್ನ? ತಗೊಂಡಿವ್ ಸರ್. ಏನ್ ತಗೊಂಡ್ರಿ, ಯಾವ ರೀತಿ ಸಿಕ್ತಿ ನಿಮ್ಗೆ? ನಮಗೆ ಹೆಕ್ಟೇರಿಗೆ ಇಷ್ಟಂತ ಬರ್ತ್ರಿ ಸರ್, ಅದು ಕೃಷಿ ಇಲಾಖೆಲಿಂತ. ಕೃಷಿ ಇಲಾಖೆಯಿಂದ ಯೋಜನೆ? ಹೌದ್ ಸರ್, ರೈತ ಸಿರಿ ಅಂತಕ್ಕಂತ ಯೋಜನೆ. ಹೌದ್ ಸರ್. ನಿಮಗೆಲ್ಲ ದುಡ್ಡು ತಕ್ಕೊಂಡ್ರೆ ಅದರಲ್ಲಿ ಪರಿಹಾರ ಸಹಾಯಧನ? ಹೌದ್ ಸರ್, ತಕ್ಕೊಂಡಿವ್ ಸರ್ ಸಹಾಯಧನ. ಮತ್ತೆ ನವಣೆ ಬೆಳೆಯುವಂತ ರೈತರಿಗೆ ಏನ್ ಹೇಳ್ತಿರ್ ತಾವು? ಏ, ಬೆಳಿಬಹುದು ಸರ್, ಏನ್ ಪ್ರಾಬ್ಲಮ್ ಇಲ್ಲ ಸರ್. ಏನು ಸಮಸ್ಯೆ ಇಲ್ಲ, ಬಿತ್ತನೆ ಮಾಡುದು, ಒಂದ್ಸಲ ಗೊಬ್ಬರ ಹಾಕುದು, ಎರಡ್ ಸಲ ಎಡೆಕುಂಟೆ ಬಡಿಯುದು, ರಾಶಿ ಮಾಡ್ಕೊಳೋದು, ಮಾರ್ಕೆಟ್ ಮಾಡೋದು ಅಷ್ಟೇ. ಹೌದ್ ಸರ್, ಹೌದ್ ಸರ್. ಯಾಕೆ ನೀವೇನ ನವಣೆ ಅಕ್ಕಿಯನ್ನ ಮಾಡಿ ಪಾಕೆಟ್ ಮಾಡಿ ಮಾಡಿದ್ರೆ ಇನ್ನೂ ಡಬಲ್ ಟ್ರಿಬಲ್ ಲಾಭ ಹಾಕಿತ್ತಲ್ಲ ನಿಮ್ಗೆ? ಯಾಕೆ ಆಗತ್ತೆ ಸರ್, ಅದ್ರ ಬಗ್ಗೆ ನಾವು ಇದು ಮಾಡಿಲ್ ಸರ್. ಮಿಷನ್ ಬಂದವ ಸರ್, ಈಗೆಲ್ಲ ಹಾಕಿ ಕೊಡ್ತಾರೆ, ಅಕ್ಕಿ ಮಾಡ್ಕೊಂತ ಅಂದಿಟ್ರೆ ನಿಮ್ ಮನೆಗ್ ಬಂದ್ ಹೋಯ್ತಾರ ಎಲ್ಲರೂ? ಹೌದ್ ಸರ್, ಇಲ್ಲೇ ಸಿಂಧನೂರಾಗ ಒಂದ್ ಮಿಲ್ ಐತ್ರಿ ಸರ್, ಹಾಕ್ಯಾರ್ರಿ. ಹೋಗಿದ್ರಿ ಸರ್, ನಾವ್ ನೋಡ್ಕೊಂಬಂದಿವಿ, ನಾವೊಂದ್ ಎರಡ್ ಚೀಲ ಅಲ್ಲೇ ಹೊಡಿಸ್ಕೊಂಬಂದಿದ್ವಿ ಸರ್. ನಾವು ಅದ್ರಂಗ ಮಾಡಿಸಿಲ್ ಸರ್, ಮಾಡಿಸ್ಬೇಕಂತ ಅಂತಾರ ಸರ್. ಮುಂದೆ ನವಣೆನೇ ಬೆಳೆದ್ರೆ ಆತರ ಮಾಡಿ ಪಾಕೆಟ್ ಮಾಡಿ ನಿಮ್ದೇ ಒಂದು ಲೇಬಲ್ ಅನ್ನ ಕೊಟ್ಟು ಮಾರಾಟ ಮಾಡೋದ್ರಿಂದ ಒಳ್ಳೆ ಹಣವನ್ನ ಸಂಪಾದನೆ ಮಾಡಬಹುದು ರೈತ ಬಾಂಧವರು. ಹೇಳ್ತಾರ ಸರ್, ಎಲ್ಲಾರ ಅದನ್ನ ಹೇಳ್ತಾರ ಸರ್. ಮತ್ ಮಾಡಿ ಮುಂದಿನ ದಿನಗಳಲ್ಲಿ ಮಾಡಿಲ್ ಸರ್, ಮಾಡಮ್ ಸರ್. ಒಳ್ಳೇದು, ಚಿದಾನಂದಪ್ಪ ಅವರು ನಿಮ್ಮ ವಿಚಾರ ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ಧನ್ಯವಾದ. ತಮಗೆ ನಮಸ್ಕಾರ. ನಮಸ್ಕಾರ ಸರ್. छोटे छोटे धंधे या बड़े कामों में, फूलों के परिहास सब्जियों के बागानों में, सोलर बदल रहा है रात को उजालों में. देश की मुख्य धारा से जोड़ रहा है नाबार्ड. गांव बढ़े तो देश बढ़े. चल पड़े हैं गांव, चल पड़ा इंडिया. ಇದುವರೆಗೂ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ವಿಜಿ ಮಾವಲತ್ತಿ, ಸಹಕಾರ ಬಿ ನರಸಿಂಹಲು. ರಾಯಚೂರು, ಕಲಬುರಗಿ ಹಾಗೂ ಹೊಸಪೇಟೆ ಕೇಂದ್ರದಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ರೈತ ಬಂಧವರೇ, ಇದೊಂದು ಪ್ರಕಟಣೆ. ಜೆಎಸ್ಎಸ್ ಮಹಾವಿದ್ಯಾಪೀಠ, ಜೆಎಸ್ಎಸ್ ವಿಶೇಷ ಚೇತನರ ಪಾಲಿಟೆಕ್ನಿಕ್ ಒಂದು ಪ್ರಕಟಣೆಯನ್ನು ತಿಳಿಸಿದೆ. 2023-24 ಸಾಲಿಗೆ ಈಗ ಮುಂದೆ ಹೇಳುವ 3 ವರ್ಷಗಳ ಅವಧಿಯ ಡಿಪ್ಲೊಮಾ ಕೋರ್ಸ್ಗಳ ಪ್ರವೇಶಕ್ಕೆ ಅಖಿಲ ಭಾರತ ಮಟ್ಟದಲ್ಲಿ ವಿಶೇಷಚೇತನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕೋರ್ಸ್ಗಳ ವಿವರ: ಆರ್ಕಿಟೆಕ್ಚರ್ ಅಸಿಸ್ಟೆಂಟ್ಶಿಪ್, ಕಮರ್ಷಿಯಲ್ ಪ್ರಾಕ್ಟೀಸ್, ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಅನುದಾನಿತ ಕೋರ್ಸ್ಗಳು, ಜ್ಯುವೆಲರಿ ಡಿಸೈನ್ ಮತ್ತು ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಅಪರೆಲ್ ಡಿಸೈನ್ ಮತ್ತು ಫ್ಯಾಬ್ರಿಕೇಷನ್ ಟೆಕ್ನಾಲಜಿ.